ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 6:50. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ನೆಲ ಜಲ ಅನಲ ನಿಲ ಆಗಸಗಳ ಚೈತನ್ಯವ ಹಿಡಿದು ಸೃಷ್ಟಿ ಚಕ್ರ ಸಾವಯವ ರಹಸ್ಯದ ಮಂತ್ರ ಸಿದ್ಧಿ ಪಡೆದು ಸಮಷ್ಟಿ ಸುಖಕ್ಕೆ ತಾ ಹಂಬಲಿಸುತ ಸಹಜೀವಿಯ ಸಖನಾಗಿ ಅನ್ನ ಯಜ್ಞ ಸಂಕಲ್ಪಿಸಿರುವವನೇ ನೇಗಿಲ ಯೋಗಿ. ಅನ್ನ ಯಜ್ಞ ಸಂಕಲ್ಪಿಸಿರುವವನೇ ನೇಗಿಲ ಯೋಗಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ವಸುದೆಯ ನಿರ್ವಿಷಮಯಗೊಳಿಸಿ ವೃಷ ಪಶುಗಳ ಶಿಶು ಸರ್ವ ಜನರ ಆರೋಗ್ಯಕ್ಕೆ ಸುದೆ ಹರಿಸಿ ವಶವಾಗದೆ ಬಳ ಸಂಚಿನ ಹೊಸ ಹೊಸ ತೆನ್ನುವ ವಂಚನೆಗೆ ತೃಷ ಇಲ್ಲದ ಸಿರಿ ಕೃಷಿ ಋಷಿ ತಾನಿವ ನೇಗಿಲ ಯೋಗಿ. ತೃಷ ಇಲ್ಲದ ಸಿರಿ ಕೃಷಿ ಋಷಿ ತಾನಿವ ನೇಗಿಲ ಯೋಗಿ ನೇಗಿಲ ಯೋಗಿ. ಕಿಸಾನ್ ವಾಣಿ ಕೇಳುವಂತಹ ಎಲ್ಲಾ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ರೈತ ಬಾಂಧವರೇ, ಇಂದಿನ ಕೃಷಿರಂಗ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿಯಲ್ಲಿ ತಾವು ಕೇಳಲಿದ್ದೀರಿ. ಮೊದಲಿಗೆ ಮಟ್ಟೂರು ಗ್ರಾಮದ ಶರಣಪ್ಪ ಜಾವೂರ್ ಅವರ ದಾಳಿಂಬೆ ಬೇಸಾಯದ ಅನುಭವಗಳನ್ನು ಕೇಳುವಿರಿ. ನಂತರ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು ಹಾಗೂ ಹವಾಮಾನ ವರದಿ. ನಂತರ ಪೇಟೆ ಧಾರಣೆ ಹಾಗೂ ಕುಷ್ಟಗಿ ತಾಲೂಕಿನ ಹಬಲ್ಕಟ್ಟಿ ಗ್ರಾಮದ ದವಲ್ಸಾಬ್ ಅತ್ತರ್ ಹಾಗೂ ಸಂಗಡಿಗರಿಂದ ಗೀಗಿ ಪದಗಳನ್ನು ಕೇಳುವಿರಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಎನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಈಗ ಕೇಳಿ ಮಟ್ಟೂರು ಗ್ರಾಮದ ಶರಣಪ್ಪ ಜಾವೂರ್ ಅವರ ದಾಳಿಂಬೆ ಬೇಸಾಯದ ಅನುಭವಗಳನ್ನ. ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರು, ಇವತ್ತಿನ ಕಾರ್ಯಕ್ರಮದಲ್ಲಿ ಮಟ್ಟೂರು ಗ್ರಾಮದ ಪ್ರಗತಿಪರ ರೈತರಾದಂತ ಶರಣಪ್ಪ ಜಾವೂರ್ ಅವರು ನಮ್ಮೊಂದಿಗಿದ್ದಾರೆ. ಇವರು 8 ಎಕರೆ ಕ್ಷೇತ್ರದಲ್ಲಿ ಪಪ್ಪಾಯ ಮತ್ತು ದಾಳಿಂಬೆ ಮಿಶ್ರ ಬೆಳೆಯಾಗಿ ಬೆಳೀತಾ ಇದ್ದಾರೆ. ಈಗಾಗಲೇ ಪಪ್ಪಾಯ ಕಟಾವಾಗಿ ಮಾರಾಟನು ಸಹ ಮಾಡಿದ್ದಾರೆ. ಈಗ ದಾಳಿಂಬೆ ಸಹ ಅವರಿಗೆ ಫಸಲು ಬರ್ತಾ ಇದೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು 8 ಎಕರೆ ಕ್ಷೇತ್ರದಲ್ಲಿ ಯಾವ ರೀತಿ ಅವರು ಪಪ್ಪಾಯ ಮತ್ತು ದಾಳಿಂಬೆ ಬೇಸಾಯವನ್ನು ಮಾಡ್ತಾ ಇದ್ದಾರೆ, ಯಾವ ರೀತಿ ಲಾಭ ಪಡ್ಕೋತಾ ಇದ್ದಾರೆ, ಏನು ಸಮಸ್ಯೆಗಳು ಬಂತು ಅವರಿಗೆ ಅಂತಕ್ಕಂತ ಕೆಲವೊಂದಿಷ್ಟು ವಿಚಾರವನ್ನ ನಮ್ಮ ರೈತರೊಂದಿಗೆ ಹಂಚ್ಕೋತಾ ಇದ್ದಾರೆ. ಶರಣಪ್ಪ ಜಾವೂರ್ ಅವರೇ, ನಮ್ಮ ರೈತರ ಪರವಾಗಿ ತಮಗೆ ಸ್ವಾಗತ. ನಮಸ್ಕಾರ ರೀ. ನಮಸ್ಕಾರ ಸರ್. ತಾವು 8 ಎಕರೆ ಕ್ಷೇತ್ರದಲ್ಲಿ ಪಪ್ಪಾಯ ಮತ್ತು ದಾಳಿಂಬೆಯನ್ನ ಯಾವಾಗ ಬೇಸಾಯ ಪ್ರಾರಂಭ ಮಾಡಿದ್ರಿ, ಯಾವ ಒಂದು ಇಸ್ವಿಯಲ್ಲಿ ಪ್ರಾರಂಭ ಮಾಡಿದ್ರಿ? ಸರ್, ನಾವು 2018 ಅದನ್ನ ಯೋಚನೆ ಇಟ್ಕೊಂಡಿದ್ವಿ. ನಾವು ಅದು 18 ಮಾಡಕ್ ಆಗ್ಲಿಲ್ಲ, ನಾವು 19 ಚಾಲು ಮಾಡಿದ್ವಿ ಅದನ್ನ. ಯಾಕೆ ಪ್ಲಾನ್ ಬಂತು ನಿಮಗೆ ಪಪ್ಪಾಯ ದಾಳಿಂಬೆ ಮಾಡ್ಬೇಕಂತ ವಿಚಾರ ಯಾಕೆ ಬಂತು? ಈಗಾಗಲೇ ನಮ್ಮಲ್ಲೇ ರೈತರು, ನಮ್ಮಲ್ಲೇ ಮಲ್ಲೇಶ್ ಗೌಡ್ರ ಅಂತ ಒಬ್ಬ ದೊಡ್ಡ ರೈತ ಅದನ್ನ ಆತ್ಮ ಮಾಡಿದ್ದ, ದೇವೇಂದ್ರಗೌಡ ಅಂತ ಮಾಡಿದ್ದ, ಮತ್ತೆ ಇಲ್ಲಿ ಪಕ್ಕದಲ್ಲಿ ಗುಡಿಹಾಳ ಗ್ರಾಮದಾಗ ಶಿವಕುಮಾರ್ ಗೌಡ ಅಂತ ದಾಳಿಂಬೆ ಮಾಡಿದ್ದ, ಮತ್ತೆ ಇಲ್ಲಿ ಪಕ್ಕದಲ್ಲಿ ಬಸಾಪುರ ಗೌಡ್ರು ವೆಂಕನಗೌಡ್ರು ಅಂತ ಅವರು ಮಾಡಿದ್ರು. ಅವರೆಲ್ಲ ಲಾಭ ಪಡಿತಾ ಇದ್ದ ನೋಡಿಕೊಂಡು ತಾವು ಮಾಡ್ಬೇಕಂತ ವಿಚಾರ ಬಂತು ನಮ್ಗೆ. ಆ ವಿಚಾರ ನಮಗೂ ಬಂತು. ಈ ಪಪ್ಪಾಯ ಬೆಳಿಕ್ಕಿಂತ ಮುಂಚೆ ಏನ್ ಬೆಳೆಗಳನ್ನ ಬೆಳೀತಾ ಇದ್ರಿ? ನಾವು ತೊಗರಿ, ಸಜ್ಜಿ, ಸೂರ್ಯಕಾಂತಿ ಇವನ್ನ ಬೆಳೀತಿದ್ದೀವಿ. ನಾವು ನೀರಾವರಿ ಪಂಪ್ ಸೆಟ್ ನೀರಾವರಿ ನಮ್ದು. ಪಂಪ್ಸೆಟ್ ನೀರಾವರಿಗೆ ಮತ್ತೆ ಅವು ಸಾಧಾರಣ ನೀರನ್ನು ಜಾಸ್ತಿ ಬೇಕಾಗದಲ್ರಿ. ಕಾರಣದಿಂದ ಮತ್ತೆ ನಾವು ಈ ಮಳೆಗಾಲ ಕಡಿಮೆ ಇವು ಪಪ್ಪಾಯಿ ದಾಳಿಂಬೆ ನಡೀತದೋ ಇಲ್ಲೋ ಅನ್ನೋ ನೀರು ಬೇಕಾಗ್ತದಲ್ರಿ. ಪಪ್ಪಾಯಿ ನೀರು ಬೇಕಾಗ್ತದೆ. ನೀರು ನಡು ಬೋರ್ ಗೀರ್ ಇದಾಗ್ಬಿಟ್ರೆ ಬಂದಾಗ್ಬಿಟ್ರೆ ಕಷ್ಟ ಆಗ್ಬಿಡ್ತಾವೆಲ್ಲ. ಕಾರಣದಿಂದ ನಾವು ಬೋರ್ನು ಹಾಕ್ಸಿದೀನಿ ಸರ್, ಒಂದು ಏಳೆಂಟು ಬೋರ್ ಹಾಕ್ಸಿದೀನಿ ನಾನು, ನೀರು ಬರಲಿಲ್ಲ. ಇಲ್ಲೇ ಪಕ್ಕದಲ್ಲೇ ನಮ್ಮ ಬೀಗರು ನಮ್ಮ ಮಗಳು ಕೊಟ್ಟಿವಿ ಅವ್ರ ಮನೆಗೆ, ಅವರು ಎರಡು ಬೋರ್ ನೀರು ಸಾಕಷ್ಟು ಇದ್ದೀವ್ರಿ. ಆ ನೀರನ್ನ ನಾವು ನಮ್ಮ ಬಾವಿಗೆ ಡಂಪ್ ಮಾಡಿ ಅಲ್ಲಿಂದ ನಾವು ನೀರು ತಗೊಂಡಿವ್ರಿ. ಹಂಗಾಗಿ ನೀರು ಸಫಿಷಿಯಂಟ್ ಆಯ್ತು. ಅವಾಗ ನಾವು ದಾಳಿಂಬೆ ಪಪ್ಪಾಯಿ ಮಾಡೋಣ ಅಂತೇಳಿ ಇದು ಮಾಡಿದ್ರಿ. ಮತ್ತೆ ಇವರು ತೋಟಗಾರಿಕೆ ಇಲಾಖೆಯವರು ಕೂಡ ನಮ್ಗ ಸಬ್ಸಿಡಿಯಾಗ ಪೈಪ್ ಲೈನ್ ಡ್ರಿಪ್ಪಿನ್ ಮಾಡಕ ಸಹಾಯಧನ ಕೊಟ್ರು. ಸರ್ಕಾರ ನಮ್ಗೆ ಸಹಾಯಧನ ಕೊಟ್ಟಿ. ಆಮೇಲೆ ಪಪ್ಪಾಯಿ ಸಸಿಗಳನ್ನ ಕೂಡ ತರಿಸಿದೀವಲ್ರಿ, ಅದ್ರ ದುಡ್ಡನ್ನು ಸರ್ಕಾರ ಕೊಟ್ಟಿ. ಯಾವ ತಳಿಗೆ ಹೋದಿರ್ತಾವ ಪಪ್ಪಾಯಿ ಮತ್ತು ದಾಳಿಂಬೆ, ಯಾವ ತಳಿಯನ್ನು ಹಾಕಿದ್ರಿ? ಇಲ್ಲಿಂದ ತರಿಸಿದ್ವಿ ನಾವು, ಅಹಮದಾಬಾದ್ ಲಿಂದ. ಟಿಶಿ ಕಲ್ಚರ್ ಮಾಡಿರ್ತಾರಲ್ಲ ಸರ್, ಅಹಮದಾಬಾದ್, ಹೌದು, ಅಲ್ಲಿಂದ ತರಿಸಿದ್ವಿ. ಇನ್ನ ಪಪ್ಪಾಯಿ ಇಲ್ಲೇ ಇದೆ, 767 ಅಂತೇಳಿ ಪಪ್ಪಾಯಿ ಸಿಗ್ತದಲ್ರಿ, ಇವು ಆಂಧ್ರದವರು ಅವರು ಕೊಡ್ತಾರಲ್ಲ ರಾಜಮಂಡ್ರಿ ಅವರು, ಅದನ್ನ ಎಲ್ಲಾರು ಬೆಳೀತಿದ್ರಲ್ರಿ, ಅದನ್ನ ನಾವು ತರಿಸಿದ್ವಿ. ಹೇಗೆ ನಿಮ್ಗೆ ದಾಳಿಂಬೆ ಸಸಿ ಹೇಗೆ ಒಂದಿತ್ತು ಟಿಶ್ಯೂ ಕಲ್ಚರ್? ಟಿಶ್ಯೂ ಕಲ್ಚರ್ ಮಾಡಿದ್ದು ಅದು 2 ರೂಪಾಯಿ ಬಿತ್ತು ನೋಡ್ರಿ ಸರ್ ನಮ್ಗೆ. ಅಂದ್ರೆ ಕೇಸರ್ ತಳಿನಾ? ಹ್ಞೂ, ಅಲ್ಲಿಂದ ತರಿಸಿದ್ದು ನಾವು ದಾಳಿಂಬೆದು ನಾವು ಕೊಟ್ಕೊಂಡ್ವಿ. ಯಾಕಂದ್ರೆ ಪಪ್ಪಾಯಿಗೆ ಒಂದ್ಸಲ ಅವರು ಸಸಿದ್ ಕೊಟ್ಟಿಂದ ತಿರುಗಿ ಕೊಡೋದಲ್ರಿ ಸರ್ಕಾರ, ಡ್ರಿಪ್ಪಿಂದ ಕಂಪ್ಲೀಟ್ ಕೊಟ್ಟರಿ. ಪಪ್ಪಾಯಿ ಸಸಿದು ಕೊಟ್ರು, ಬಟ್ ದಾಳಿಂಬೆ ಸಸಿದ ಅವರು ಕೊಡ್ಲಿಲ್ಲ. ಒಂದ್ಸಲ ಯಾವ್ದಾದ್ರು ಒಂದು ನಾವು ಸಸಿಗೆ ಕ್ಲೇಮ್ ಮಾಡಿಂದ ಮತ್ತೊಂದು ಬರೋದಿಲ್ಲ ಅಂತ ಹೇಳಿದ್ರು. ಕೊಡೋದಿಲ್ಲ ಅಂತ ಹೇಳಂದ್ರೆ ಮತ್ತೆ ನಾವು ಸಂತ ತರಿಸ್ಕೊಂಡು ಹಚ್ಕೊಂಡಿವಿ. ಎಷ್ಟು ಅಂತರ ಕೊಟ್ಟು ಹಚ್ಚಿರ್ತಾವು ಪಪ್ಪಾಯ ಮತ್ತು ದಾಳಿಂಬೆ? ಯಾವ ತರ ಪ್ಲಾಂಟೇಶನ್ ಮಾಡ್ಕೊಂಡ್ರಿ? ನಾವು ಬೀದಿ 12 ಫೀಟ್ ಬೀದಿ ಬಿಟ್ಟಿವ್ರಿ. ಈಗ 10 ಫೀಟ್ಗೆ ಒಂದು ದಾಳಿಂಬೆ ಕುಂದಿರ್ಸಿದಿವಿ, ನಡುಕ 5 ಫೀಟ್ಗೆ ಒಂದು ಪಪ್ಪಾಯಿ ಕುಂದಿರ್ಸಿಕೊಂಡಿವ್ರಿ. ದಾಳಿಂಬೆ ಸಾಲಲ್ಲಿ? ದಾಳಿಂಬೆ ಸಾಲಲ್ಲಿ 5 ಫೂಟಿಗೆ ಒಂದು ಪಪ್ಪಾಯ, 10 ಫೂಟಿಗೆ ಒಂದೊಂದು ದಾಳಿಂಬೆ, ಎರಡು ಸಸಿಗಳ ನಡುವೆ 2 ಹತ್ತು. ದಾಳಿಂಬೆ 2 ದಾಳಿಂಬೆ 10 ಫೂಟ್ ಆಗುತ್ತಲ್ರಿ, ಅದ್ರಾಗ ನಡುಕ್ ಒಂದೊಂದು ಪಪ್ಪಾಯ. ಪಪ್ಪಾಯ ಕುಂದ್ರಿ. ಒಟ್ಟು 8 ಎಕರದಲ್ಲಿ ಎಷ್ಟು ಸಸಿಗಳು ಕುಂತಿ ತಮ್ದು? ಎಕರೆಕ 400 ಚಿಲ್ಲರ ಕುಂತಾರೆ ಒಂದೊಂದು ಪಟ್ಟಿ, ಸುಮಾರು 3,000. ಅದ್ರಾಗ 2,500 ಪಕ್ಕ ದಾಳಿಂಬೆ ಹಣ್ಣುಗಳು ಬಂದವ್ರಿ. ಈಗ ದಾಳಿಂಬೆ ಅಂತಂದ್ರೆ ಒಂದೂವರೆ ವರ್ಷದಲ್ಲಿ ಚಾಲು ಆಗತ್ತೆ, ಆದ್ರೆ ಮೊದಲನೇ ವರ್ಷ ಬಿಡ್ಲಿಲ್ಲ ತಾವು? ಮೊದಲನೇ ವರ್ಷ ಬಿಡ್ಲಿಲ್ರಿ ನಾವು, ಯಾಕಂದ್ರ ಅವು ಸ್ಟ್ರೆಂಗ್ತ್ ಇರೋದಲ್ಲಲ್ರಿ, ಬಗ್ಗಿ ಬಿಡ್ತಾವ. ಅದಕ್ಕೆಲ್ಲ ಅದನ್ನ ಹಂಗೆ ಬಿಟ್ಟು ಒಂದೂವರೆ ವರ್ಷ ತನ ಪಪ್ಪಾಯಿ ತಗೊಂಡಿದ್ವಿ ಸರ್ ನಾವು ಮೊದ್ಲು ಬೆಳೆ. ಹೌದು, ಮೊದಲು ಪಪ್ಪಾಯ ಅದಕ್ಕೆ ಹಚ್ಚುವಾಗದು ಏನೇನು ಅದಕ್ಕೆಲ್ಲ ತೆಗ್ಗಿಗೆ ಅಥವಾ ಗುಂಡಿಗೆ ಏನೇನು ಹಾಕಿದ್ರಿ ಗೊಬ್ಬರಗಳನ್ನ, ಮತ್ತು ಯಾವ ರೀತಿ ಮಾಡಿರ್ತಾವ? ಕುರಿ ಗೊಬ್ಬರ ಖರೀದಿ ಮಾಡಿದ್ವಿ ಸರ್. ಕುರಿ ಗೊಬ್ಬರ ಸಿಗ್ತದ ನಮ್ಮಲ್ಲಿ, ಗೊಲ್ರಟ್ಟಿ ಸಮೀಪ ಇರೋದ್ರಿಂದ, ಗೊಲ್ರ ಜನರು ಇರೋದ್ರಿಂದ ಕುರಿ ಗೊಬ್ಬರ ಸಿಗ್ತದ. ಕುರಿ ಗೊಬ್ಬರ ಸಾಕಷ್ಟು ಕುರಿ ಗೊಬ್ಬರ ಹಾಕಿದ್ರಿ? ಕುರಿ ಗೊಬ್ಬರ ಏರ್ಸಿ ಹಾಕಿದ್ವಿ. ಹಿಂಗಾಗಿ ಕುರಿ ಗೊಬ್ಬರ ಒಳಗ ಅದ್ರ ಬೋದ್ಬಿಟ್ಟು ಟ್ರ್ಯಾಕ್ಟರ್ ಹೊಡೆದು ಬೋದ್ಬಿಟ್ಟು ಕುರಿ ಗೊಬ್ಬರ ಒಳಗ ಪಿಟ್ನಾಗ ತುಂಬಿ ಆಮೇಲೆ ಪ್ಲಾಂಟೇಶನ್ ಮಾಡಿದ್ರಿ. ಅಂದ್ರೆ ಸಸಿಗೆ ನಾವು ಮೊದಲು ನಾವು ರಾಸಾಯನಿಕ ಗೊಬ್ಬರದಕ್ಕಿಂತಲೂ ನಮ್ಮ ತಿಪ್ಪಿ ಗೊಬ್ಬರ ಕೊಡೋದ್ರಿಂದ ಬಹಳ ಪೌಷ್ಟಿಕವಾಗಿ ಅವು ಚಲೋ ಬರ್ತಾವ್ರಿ. ಸಾಕಷ್ಟು ದೊಡ್ಡ ಅಡಿ ಮಾಡಿ ಅದ್ರಲ್ಲ ಗೊಬ್ಬರ ತುಂಬಿದ್ರಿ ನೀವು? ತಾವು ಗೊಬ್ಬರ ತುಂಬಿ ಪ್ಲಾಂಟೇಶನ್ ಮಾಡಿದ್ರಿ? ಹ್ಞೂನ್ರಿ, ಆ ಬೋದ ಬಿಟ್ಟಿಂದ ಮತ್ತೆ ಅದ್ರ ನಡುಕ ಇದನ್ನ ಮಾಡಿದ್ವಿ. ಹಂಗಾಗಿ ಅದು ಬಹಳ ಚಲೋ ಡೆವಲಪ್ ಆದ್ರಿ ಗಿಡಗಳು. ಪಪ್ಪಾಯ 9 ತಿಂಗಳಿಗೆ ಚಾಲು ಆಗಿರ್ಬೇಕು ತಮ್ದು ಇಳುವರಿ? 9 ತಿಂಗಳಿಗೆ ಚಾಲು ಆತ್ರಿ. ಹೇಗೆ ಪಪ್ಪಾಯ ಇಳುವರಿ ಅದು ಹೇಗ್ ಬಂತು? ತಮ್ದು ಮಾರಾಟದ ಹೇಗೆ ಮಾಡಿದ್ರಿ? ಪಪ್ಪಾಯ ರೇಟ್ ಅದು ಹೆಂಗ್ ಸಿಕ್ತ ನಿಮ್ಗೆ? ನಮ್ಗ ಸ್ಟಾರ್ಟಿಂಗ್ 5 ರೂಪಾಯಿ ಕೆಜಿ ಹಂಗ ಹೋಯ್ತ್ರಿ, ಆಮೇಲೆ 3 ರೂಪಾಯಿ ಕೇಳಿದ್ರು, ಆಮೇಲೆ ತಗೊಂಡೋಗದ ಬಿಟ್ಬಿಟ್ರಿ. ಆವಾಗ ಮತ್ತೆ ಅನಿವಾರ್ಯ ಅಲ್ರಿ, ಮಾಡಿವಿ ಬಿಡುಗಡೆ ಇಲ್ಲ, ಆಮೇಲೆ ತಡೆದಲ್ಲರಿ, ವಾರದ ವಾರಕ್ಕೆ ಹಣ್ಣಾಗಿಬಿಡ್ತದ. ಹೌದು, ಕಳಿಸ್ಬೇಕಾದ್ರೆ ಒಂದು ವಾರದಲ್ಲಿ ಅದಕ್ಕೆ ಬ್ಯಾಸಿಗೆ ಬಂದ್ಬಿಟ್ಟಿರ್ತಾರೆ. ಅದಕ್ಕೆ ಅವರು ಕುರಿಯರು ನಮ್ಮಲ್ಲಿ ಕೇಳಿದ್ರಿ ಹಣ್ಣು ಐತಿವಿ ಅಂತೇಳಿ, ಕುರಿಯರಿಗೆ ಕೊಟ್ಬಿಟ್ಟಿವಿ ನಾವು ಪುಕ್ಕಟ್ಟಿ ಹಣ್ಣುಗಳು ಹರ್ಕೊಂಡು ಹೋಗ್ರಿ ಕಾಯಿ ಏರಿಬೇಡ್ರಿ ಅಂತೆ. ಹಣ್ಣು ಹರ್ಕೊಂಡ್ರೆ ಯಾರು ಒಯ್ಲಿಲ್ಲ ನಿಮಗೆ? ಮಾರಾಟಕ್ಕೆ ಆಗ್ಲಿಲ್ಲ? ಮಾರಾಟಕ್ಕೆ ಆಗ್ಲೇ ಇಲ್ರಿ, ಬರ್ಲೇ ಇಲ್ಲ. ಆಮೇಲೆ ಏನ್ ಸಮಸ್ಯೆ, ಯಾಕೆ ಬರ್ಲಿಲ್ಲ? ಬೇರೆ ಕಡೆ ಎಲ್ಲ ಕೇಳಿಲ್ವ ತಾವು ಬೇರೆ ರೈತರು ಕೂಡ ಹೇಗ್ ಮಾರ್ತಾ ಇದಾರೆ ಅಂತಕ್ಕಂಥದ್ದು? ಇಲ್ರಿ, ಮಾರ್ಕೆಟ್ ಬಿದ್ಬಿಟ್ಟಿತ್ತಲ್ಲ ಸರ್. ಮಾರ್ಕೆಟ್ ಇಲ್ದಂಗ ಆಗ್ಬಿಟ್ಟಿತ್ರಿ. ಆಮೇಲೆ ನಡುಕ ಸ್ವಲ್ಪ ಸುಧಾರಣೆ ಆತ್ರಿ, 8 ರೂಪಾಯಿ ಕೇಳಕತ್ತೀವ್ರಿ ಕೆಜಿ. 8 ರೂಪಾಯಿ ಕೇಳಿದ್ರು. ನಾವೇ ಮಾಡಿದ್ರಿ, ಇದು ಏನು ಸ್ವಲ್ಪ ರೇಟ್ ಕೊಡವಲ್ರಿ, ಇಲ್ಲೇ ನಾವು ಹೈದರಾಬಾದ್ ಕ್ಯಾಕ್ ಹೋಗಬಾರ್ದು ಅಂತೇಳಿ ನಾನು ಸ್ವಂತ ಇಲ್ಲೇ ಪ್ಯಾಕ್ ಮಾಡ್ಸ್ಕೊಂಡು ನಾನು ತಗೊಂಡಿದ್ದೀನಿ ರೀ ಹೈದರಾಬಾದ್. ಏನ್ ಅದೇನು ತೊಂದರೆ ಆಗದಲ್ ರೈತರಿಗೆ, ನಾವು ಒಂದು ನಮ್ಮಲ್ಲೇ ಲೋಕಲ್ ಸಿಗ್ತಾವಲ್ರಿ 4x7 ಗಾಡಿಗಳು. ಹೌದೌದು, ಒಂದ್ ಎರಡೂವರೆ ಟನ್ನು 3 ಟನ್ನು ಹಾಕೊಂಡು ಆರಾಮ ಹೋಗ್ಬೋದ್ರಿ. ರಾತ್ರಿ ಬಿಟ್ಬಿಟ್ರೆ ಅಲ್ಲಿ ಬೆಳಗ್ಗೆ ಇರ್ತೀವಿ ಹೈದರಾಬಾದ್. ಬೆಳಗ್ಗೆ ಇರ್ತೀರಿ, ಬೆಳಗ್ಗೆ ಅಲ್ಲಿ ಏನು ಸವಾಲ್ ಆಗ್ಬಿಡತ್ತಲ್ಲೇ? ಸವಾಲ್ ಆಗತ್ರಿ, ಕುಲ್ಲ ಏನ್ರಿ ರೂಪಾಯಿ ರೇಟ್. ಅವ್ರು 1 ರೂಪಾಯಿ ಏರಿಸಿದ್ರು 1 ರೂಪಾಯಿ ಹರಾಜ್ ಕೂಗ್ತಾರ. ಓಪನ್ ಆಕ್ಷನ್ ರೀ, ಏನು ಮೋಸ ಇಲ್ಲ ರೈತರಿಗೆ. ಅಲ್ಲಿ 18 ರೂಪಾಯಿ ಮಾರಾಟ ಆಯ್ತು ಅವತ್ತು ನೋಡ್ರಿ. 18 ರೂಪಾಯಿ ನೀವು ಇಲ್ಲೇ ಕೊಟ್ಟಿದ್ರೆ 8 ರೂಪಾಯಿ ಕೊಟ್ಬಿಡ್ತೀರಿ ಯಾರ ಕೇಳಿದ್ರೆ. ಹ್ಞೂನ್ರಿ, 18 ರೂಪಾಯಿ ಆಯ್ತು. ಇನ್ನು ನಮ್ಕಿನ್ನ ಜಾಸ್ತಿನೂ ಮಾರಾಟ ಆದ್ರು ಅವತ್ತು 25 ತನ ಆಯ್ತ್ರಿ. ಒಳ್ಳೆ ರೇಟ್ ಹಂಗಾರ. ಹ್ಞೂನ್ರಿ, ಧಾರಣೆ ಸಿಕ್ತಿತ್ತು. ಅದನಂತರ ಮುಂದೆ ಮುಂದ ಬಂದಿಂದ ನಾವು ಇವರಿಗೆ ವ್ಯಾಪಾರಸ್ಥರಿಗೆ ನಾವು ಹೇಳಿದ್ವಿ, ಹಿಂಗ್ ಮಾಡ್ಕೊಂಬಂದಿ ನಾವು ತಗೊಂಡೋತದ್ರು, ಹೋಗ್ರಿ ಬಿಟ್ರಿ ಬಿಡ್ರಿ ಅಂತೇಳಿ. ಹಂಗ ಅವ್ರು 18 ಅಂದ್ರಿ, ಆಮೇಲೆ 20 ಅಂದ್ರು, 24 ರೂಪಾಯಿ ಲಾಸ್ಟ್ 24 ಬಂದ್ರಿ. ಅವ್ರು ವ್ಯಾಪಾರಸ್ಥರು ಕೇಳಿದವ್ರು ಎಲ್ಲಿ ಅವ್ರು ಯಾವ ಭಾಗದವ್ರು? ಇಲ್ಲೇ ಒಬ್ಬ ಲಿಂಗಸೂರಾಗ ಇರ್ತಾನ್ರಿ ಒಬ್ಬ ನರೇಶ್ ಅಂತೇಳಿ, ಆಮೇಲೆ ಅಮರೇಶ್ ಅಂತೇಳಿ ಒಬ್ಬ ಇಲ್ಲೇ ಲೋಕಲ್ ಭೂಪುರದವ, ಅವನು ವ್ಯಾಪಾರ ಮಾಡ್ತಾನ್ರಿ. ಹೊನ್ನಳ್ಳಿ ಒಬ್ಬ ವ್ಯಾಪಾರ ಮಾಡ್ತಾನ್ರಿ, ನಮ್ಮ ಲಿಂಗಸೂರು ತಾಲೂಕಿನವರು ಮಾಡ್ತಾರೆ ಅಂದ್ರೆ. ಅವ್ರು ತಗೊಂಡೋಗಿ ಬೇರೆ ಕಡೆ ಕೊಡ್ತಾರೆ ಮತ್ತೆ? ಹಾ, ಅವ್ರು ಮಾರಾಟ ಮಾಡ್ರಿ ಅವ್ರು. ಆಮೇಲೆ 24 ರೂಪಾಯಿ ರೇಟ್ ಏನ್ ಬಂತ್ರಿ ನಮ್ ಜಗದ ಮ್ಯಾಗ 24 ರೂಪಾಯಿ ಕೊಟ್ಟಿನ್ರಿ. ಒಳ್ಳೆ ರೇಟ್. ಎಷ್ಟು ಟನ್ ಆಯ್ತು ಟೋಟಲ್ ಆಗಿ ತಮ್ದು? ನೋಡ್ರಿ, ಸುಮಾರು ಈಗ ಅಷ್ಟು ಟೋಟಲ್ ಲೆಕ್ಕ ಹೇಳ್ಕಂದ್ರೆ ನಮ್ಗೆ ಒಂದ್ 10 ಲಕ್ಷ ರೂಪಾಯಿ ಬೆಳೆ ಬಂತು ನೋಡ್ರಿ. ಅದು ಪಪ್ಪಾಯದಿಂದ 10 ಲಕ್ಷ ತಮ್ದೆಲ್ಲ ಮಾಡಿದ ಖರ್ಚು ಎಲ್ಲ ತೆಗೆದು ಹೋಗ್ಬಿಡ್ತದ್ರಲ್ಲಿ. ಏ, ಎಲ್ಲ ಬಂತು ಬಿಡ್ರಿ ನಮ್ಗೆ ದಾಳಿ ಅಂದ್ರೆ. ಮತ್ತೆ ಆಮ್ಯಾಗ ಪಪ್ಪಾಯಿ ಫ್ರೀ ಆಗಿದಾಗಿತ್ತು, ಅಂತ ಔಷಧಿನೂ ಬೇಕಾಗದಲ್ರಿ. ದಾಳಿಂಬರಿಗರ ಆಗ್ಲಿ ಪಪ್ಪಾಯಿಗರ ಆಗ್ಲಿ ಸಣ್ಣ ಇದ್ದಾಗ ಅಂತ ಔಷಧಿ ಬೇಕಾಗದಲ್ಲ. ಪಪ್ಪಾಯಕ್ಕೆ ಏನು ಸಿಂಪರಣೆ ಮಾಡ್ಲಿಲ್ಲ ನೀವು? ಪಪ್ಪಾಯಿ ಏನು ಸಿಂಪರಣೆ ಮಾಡಿಲ್ಲ ನೋಡ್ರಿ ನಾವು. ಯಾಕಂದ್ರೆ ಅದಕ್ಕೆ ಇದು ಒಂದು ವೈರಲ್ ಬರ್ತದ, ಉಂಗುರು ರೋಗ ಅಂತ ಬರ್ತದ ವೈರಲ್. ವೈರಸ್ ಬರ್ತಂತಾರಲ್ರಿ, ಬಂದಿದ್ದಿಲ್ಲ ನೋಡ್ರಿ ನಮ್ದು. ಒಟ್ಟ ಬರ್ಲಿಲ್ಲ. ಒಳ್ಳೆ ಫಲವತ್ತಾದ ಭೂಮಿ ನಿಮ್ದು. ದಾಳಿಂಬೆಗೂ ಏನು ನಾವು ಸ್ಪ್ರೇ ಮಾಡ್ಲಿಲ್ಲ ಅವಾಗ, ಯಾಕಂದ್ರೆ ಪಪ್ಪಾಯಿ ಮಾರ್ಕೆಟ್ ಇಲ್ಲ, ದಾಳಿಂಬೆ ಸಣ್ಣ ಸಸಿಗಳು, ಇವಕ್ಕೆ ಯಾಕೆ ನಾವು ಸ್ಪ್ರೇ ಮಾಡ್ಬೇಕಂತೇಳಿ ನಾವು ಏನು ಹೆಚ್ಚಿನ ಖರ್ಚಿಗೆ ಹೋಗ್ಲಿಲ್ಲ, ಖರ್ಚ ಮಾಡ್ಲಿಲ್ಲ, ಏನು ಸಿಂಪರಣೆ ಮಾಡ್ಲಿಲ್ಲ. ಒಂದೂವರೆ ವರ್ಷದಲ್ಲಿ ಪಪ್ಪಾಯಿ ಬಂದ್ಬಿಡ್ತು ನಿಮ್ದು. ಒಂದೇ ವರ್ಷಕ್ಕೆ ಪಪ್ಪಾಯಿ ರೇಟ್ ಬಂದ್ಬಿಡ್ತಲ್ರಿ, ಅವಾಗ ಒಂದಿಷ್ಟು ಒಂದ್ 40,000 ರೂಪಾಯಿದು ಇದನ್ನ ಗೊಬ್ಬರ ತಗೊಂಬಂದು ಹಾಕಿದ್ವಿ ನೋಡ್ರಿ. ಅಂದ್ರೆ ರಾಸಾಯನಿಕ ಗೊಬ್ಬರ? ರಾಸಾಯನಿಕ ಗೊಬ್ಬರ ಅವಾಗ ಖರೀದಿ ಮಾಡಿ ಹಾಕಿದ್ವಿ ಅವ್ರು, ಯಾಕಂದ್ರೆ ವ್ಯಾಪಾರಸ್ಥರು ಗಂಟು ಬಿದ್ಬಿಟ್ರಿ ನಮ್ಗ. ಗೊಬ್ಬರ ಹಾಕ್ರಿ, ಸೈಜ್ ಬರ್ತಾವ ಅಂತೇಳಿ. ಸೈಜ್ ಬರ್ತಾವ. ಆಮೇಲೆ ಮೇಲೆ ಮೇಲೆ ಮಾರ್ಕೆಟ್ ಈ ರೇಟ್ ಸಿಗಂಗಿಲ್ರಿ. ಇದು 24 ರೂಪಾಯಿ ಕೆಜಿ ಅಂದ್ರೆ ನಿಮ್ ಒಂದೊಂದು ಹಣ್ಣು 48-50 ರೂಪಾಯಿದು ಹಣ್ಣು ಬರ ಕಾಯಿ ಬರಕತ್ತಾವ. ಹೆಚ್ಚಿನ ಗೊಬ್ಬರ ಹಾಕೋದ್ರಿಂದ ಹೆಚ್ಚಿನ ಇಳುವರಿ ಬರ್ತದ. ಈ ಮಾರ್ಕೆಟ್ ಕಂಟಿನ್ಯೂ ಇರಂಗಿಲ್ಲ, ಕಂಟಿನ್ಯೂ ಇರಲ್ಲ, ಸೈಜ್ ಬರ್ತದ. ಬಡ ಬಡ ಗೊಬ್ಬರ ಹಾಕಿ ಬಡ ಬಡ ಹಾರ್ವೆಸ್ಟ್ ಮಾಡ್ಕೊಡ ಅಂತೇಳಿ. ಹಾರ್ವೆಸ್ಟ್ ಮಾಡಕ್ ಅನುಕೂಲ ಆಗ್ತಂತೇಳಿ ಅವ್ರು ಇದ್ ಮಾಡಿಂದ ನಾವು ಅವಾಗ ನೋಡ್ರಿ ಒಂದ್ 2 ತಿಂಗಳ ಜಾಸ್ತಿ ಖರ್ಚು ಮಾಡಿದ್ದು. ಖರ್ಚ ಮಾಡಿಲ್ರಿ ಸುಮಾರು. ನಿಮಗೆ ಒಳ್ಳೆ ಪಪ್ಪಾಯದಿಂದ ಒಳ್ಳೆ ಲಾಭ ಬಂದು ಬಂತು ನಿಮ್ಗೆ? ದೊಡ್ಡ ಲಾಭ ಬಂತು ಬಿಡ್ರಿ ನಮ್ಗೆ. ಈಗ ದಾಳಿಂಬ್ರಿ ತಮ್ದು 2019 ಅಂದ್ರೆ ಈಗ 20-21 ಎರಡು ವರ್ಷದ ಬೆಳೆ ಇದೆ. ಹೌದ್ರಿ, ಈಗ 2ನೇ ವರ್ಷದ್ದು ಅಂದ್ರೆ ಫಸ್ಟ್ ಮೊದಲನೇ ಬೆಳೆ ಪ್ರಾರಂಭ ಆಗಿದೆ ತಮ್ದು ಕಟಾವು. ಇದು ಮೊದಲನೇ ಬೆಳೆ ಸರ್. ಎಷ್ಟು ಬಂದಿದೆ ಒಂದೊಂದ್ ಗಿಡಕ್ಕೆ, ಎಷ್ಟು ಕೆಜಿ ಕಾಯಿ ಆಗ್ತಾ ಆಗ್ಬಹುದು ನಿಮ್ದು ದಾಳಿಂಬೆ? ಈಗ ನೋಡ್ರಿ ಒಂದೊಂದ್ ಗಿಡಕ್ಕ 25-30 ಹಿಡಿದ್ರಿ. ಈ ವರ್ಷ ಮಳೆಗಾಲ ಜಾಸ್ತಿ ಆದದಕ್ಕ ಫ್ಲವರ್ ನಿಂದಿರ್ಲಿಲ್ಲ ಸರ್. ಬ್ಯಾಸಿಗೆಗ ನಮ್ಗೆ ಒಬ್ಬ ಸೈಂಟಿಸ್ಟ್ ಬರ್ತಾರ, ಒಬ್ರು MSc ಅಗ್ರಿ ಆಗ್ಯದ, ಅವ್ರು ಬ್ಯಾಸಿಗೆಗ ಬುಡ್ರಿ ಫ್ಲವರ್ ಜಗ್ಗದ ಈಗ ಬುಡ್ರಿ ಅಂತ ಗಂಟು ಬಿದ್ರು. ಇಲ್ಲ ಮೌತ್ ಬರ್ತಂತಾರ್ರಿ, ಬ್ಯಾಡ ನಾವು ಚುಣೆ ಬೆಳಿ ಮತ್ತೆ ಹಾಕಿದ್ ಮಾಡಮ್ಮ ಅಂತ ನಾವೇ ಬ್ಯಾಡ ಅಂದದ್ರಿ. ಬ್ಯಾಸಿಗೆ ಬಿಡ್ಲಿಲ್ಲ ನೀವು? ಬಿಡ್ಲಿಲ್ಲ, ಬಿಟ್ಟಿದ್ರೆ ನಮ್ಗ ದೊಡ್ಡ ರೇಟ್ ಸಿಗ್ತೈತ್ರಿ. ನಡಕ್ಕೆ 200 ರೂಪಾಯಿ ಆಗಿತ್ತಲ್ರಿ ಅವಾಗ ಬರ್ತಿತ್ತು ಅದು. ಹೌದೌದೌದು. ಅವ್ರ ವಿಜಯ ಸಾರಥಿ ಅಂತೇಳಿ ನಮ್ ಸೈಂಟಿಸ್ಟ್ ವಿಜ್ಞಾನಿ ಬರ್ತಾನ್ರಿ, MSc ಆರ್ಟಿಕಲ್ಚರ್ ಆಗಿದ್ರಿ ಅವ್ರದ್ದು. ಅವರೆಲ್ಲ ಗೈಡೆನ್ಸ್ ಕೊಡ್ತಿರ್ತಾರ ನಿಮ್ಗೆ? ಅವ್ರು ಫೀಸ್ ತಗೊಂತಾರ್ರಿ, ಬರ್ತಾರ ಮಂತ್ಲಿ ತಪ್ಪದಲ್ರಿ. ಬಂದು ಎಲ್ಲ ಏನೇನ್ ಮಾಡ್ಬೇಕು, ಈ ತಿಂಗಳ ಮುಂದಿನ ತಿಂಗಳ ಏನ್ ಮಾಡ್ಬೇಕು ಅನ್ನೋದು ಎಲ್ಲ ಮಾಹಿತಿಯನ್ನು ಕೊಟ್ಟೋಗ್ತಾರೆ. ಡೈರೆಕ್ಟ್ ಬರ್ದೋತಾರ ಅವ್ರು, ಔಷಧಿ ವಾರಕ್ಕೊಮ್ಮೆ ದಿನ ಕೊಡ್ರಿ ಅಂತಾರೆ. ಅದ್ರಂಗ ಮತ್ತೆ ಪಪ್ಪಾಯಿ ತಕ್ಕಂಡಿನ್ ಮತ್ತೆ ಗಿಡ ತೆಗೆದಿನ್ ಮತ್ತೊಮ್ಮೆ ಗೊಬ್ಬರ ಹಾಕಿದಿರಿ ಅದಕ್ಕೆ ದಾಳಿಂಬ್ರಿಗೆ? ನಾವು ಯಾವ ಗೊಬ್ಬರ ಹಾಕಿರ್ತಾವ? ತಿಪ್ಪಿ ಗೊಬ್ಬರ ಸರ್. ತಿಪ್ಪಿ ಗೊಬ್ಬರ ಗೊಬ್ಬರನೇ ಫಲವತ್ತಾದದ್ರಿ, ಯಾಕಂದ್ರೆ ಕಸ ಇರೋದಲ್ರಿ, ದೊಂಟಿರೋದಿಲ್ಲ, ಏನಿರಂಗಿಲ್ಲ, ಕುರಿ ಗೊಬ್ಬರ ಅದು ಹಿಕ್ಕಿ ಇರತ್ತ ಅದ ಹಂಗೆ ಭೂಮಿಯಲ್ಲಿ ಇರತ್ತಂತಾರ, ನೀವೇನ್ ಪುಡಿ ಮಾಡಿ ಹಾಕ್ತಾರ ಅದನ್ನ ಏನ್ ಮಾಡಿದ್ರಿ? ಏನ್ರಿ ಅದು ಭೂಮಿಯಲ್ಲಿ ಹಾಕಿದ್ರೆ ದನ ಇರ್ತಾವ್ರಿ ಸ್ವಲ್ಪ ಸ್ವಲ್ಪ ಈ ಗೊಲ್ರ ಮಂದಿ ಹಂಗಾಗಿ ಅದು ಪುಡಿ ಕುರಿ ತುಳಿದು ತುಳಿದು ಪುಡಿ ಆಗಿರ್ತದ ಸರ್. ಪುಡಿ ಇರೋದಲ್ರಿ, ಪುಡಿ ಆಗಿರ್ತದ. ಹೊಲ್ದಾಗ ಏನ್ ನಾವು ಆಡು ತಂದ್ ತಬ್ಬಿಸ್ತೀವ್ರಿ, ಕುರಿ ತಂದ್ ತಬ್ಬಿಸ್ತೀವಲ್ರಿ, ಅವು ಇಕ್ಕಿ ಆತಾವ. ಬಹಳಷ್ಟು ಮಂದಿ ದಾಳಂಬರಿ ಹಾಕಿದವರು ಎರಡನೇ ವರ್ಷ ಇಲ್ಲ ಸರ್ ನಮಗೆ ಬ್ಯಾಕ್ಟೀರಿಯಾ ಬಂದ್ಬಿಡ್ತು ಲಾಸ್ ಆತು ತೆಗೆದು ಬಿಟ್ಟು ಅಂತಾರೆ. ಆದ್ರೆ ನಿಮ್ಮ ಪ್ಲಾಂಟಿಗೆ ಏನು ಸಮಸ್ಯೆ ಬಂದಿಲ್ಲ? ಎಂತ ಯಾವ ಏನು ರೋಗನ ಬಂದಿಲ್ಲ ನೋಡ್ರಿ ನಮ್ಗೆ. ಈಗ ದಾಳಿಂಬೆ ಕಟಾವ್ ಮಾಡ್ತಾ ಇದ್ದೀರಿ, ರೇಟ್ ಅದು ಹೇಗೆ ಮಾರ್ತಾ ಇದೆ ನಿಮ್ದು ದಾಳಿಂಬೆ? ಅವ್ರ ಖರೀದಾರರು ಇಲ್ಲಿಗೆ ಬಂದಿದ್ರೆ ಮತ್ತೆ ಅವ್ರ ಜೊತೆಗೆ ನಾವು ಒಪ್ಪಂದ ಮಾಡ್ಕೊಂಡ್ವಿ. 80 ರೂಪಾಯಿ ಹೆಂಗ್ ಕೊಟ್ಟಿವ್ರಿ ಸರ್? 80 ರೂಪಾಯಿ 80 ರೂಪಾಯಿ ಕೆಜಿ. ಎಷ್ಟು ನಿರೀಕ್ಷೆ ಮಾಡ್ತಾ ಇದ್ರಿ ಇಳುವರಿ ಈ ಸಲ ನಿಮ್ದು? 8 ಎಕರೆ ದಾಳಿಂಬೆ ಮೊದಲನೇ ಬೆಳೆ. ಈಗ 8 ಟನ್ ಒಯ್ದಾರ ನೋಡ್ರಿ ಸರ್. 8 ಟನ್ ಒಯ್ದಾರ? ಒಂದ್ 3 ಎಕರೆ ಒಯ್ದಾರ್ರಿ, 3 ಎಕರೆದ್ದು 8 ಟನ್ ಆಗ್ಯದ. ಅಂದ್ರೆ ಸುಮಾರು ನಿಮ್ಗೊಂದು ಒಂದ್ 30 ಟನ್ ತನ ಬರ್ಬಹುದು. ಒಂದ್ 20-25 ಅಂತೂ ಬರ್ಬಹುದು ಅಂತ ನಿರೀಕ್ಷೆ ಐತೆ ಸರ್. ಗಿಡಕ್ಕೆ ಹೇಗೆ ಪ್ರೂನಿಂಗ್ ಅದು? ಯಾಕಂದ್ರೆ ಗಿಡ ಮೊದಲನೇ ವರ್ಷ ಅಂತಂದ್ರೆ ಎರಡನೇ ವರ್ಷ ಅಂತಂದ್ರೆ ಸ್ವಲ್ಪ ಚಿಕ್ಕದಾಗಿರ್ತದ, ಚಲೋ ಬೆಳಿಬೇಕದು, ಬಡ್ಡಿ ದಪ್ಪ ಆಗ್ಬೇಕು, ಮುಂದೆಲ್ಲ ಒಳ್ಳೆ ಕಾಯಿಗಳು ಬಂದಾಗ ತಳ್ಕೊಳ್ತಕ್ಕಂತ ಶಕ್ತಿ ಬರ್ದ ಅಂತ ಹೇಳ್ತಾರೆ ಗಿಡಕ್ಕೆ. ನೀವು ಕಟಿಂಗ್ ಅದು ಹೇಗ್ ಮಾಡಿಸ್ತಾ ಇದ್ದೀರಿ? ನಾವು ಕಟಿಂಗ್ ಅದ್ರ ಸಲುವಾಗಿ ನಾವು ಒಬ್ಬೊಬ್ರು 18 ತಿಂಗಳಿಗೆ ಬಿಡ್ತಾರ್ರಿ ಹಣ್ಣಿಗೆ. ನಾವು ಅದಕ್ಕೆ 2 ವರ್ಷ ತನ ನಾವು ಅದ್ರ ತಂಟೆ ಕೋಲ್ರಿ, ಗಿಡ ಬರ್ಲಿಲ್ಲ ಅಂತೇಳಿ ಒಂದು ನಾವು ಬ್ಯಾಸಿಗೆ ಬಿಟ್ರೆ 18 ತಿಂಗಳು ಆಗ್ತದ್ರಿ. ಈಗ ಮತ್ತೆ ಮೊನ್ನೆ ದಸರಾಕ್ ಬಿಟ್ಟಿದ್ದೀವಿ ನಾವು, ಅವಾಗ ಇತ್ರೆಯಲ್ಲಿ ಹೊಡೆದು ನಾವು ಅವಾಗ್ಲಿಂದ ಸ್ಟಾರ್ಟ್. ದಸರಾ ಅಂದ್ರೆ ಯುಗಾದಿಗೆ ದಸರಾಕ 6 ತಿಂಗಳು ಆಗ್ತಲ್ರಿ ಸರ್. ಹೌದೌದೌದು. ಗಿಡ ಬಲ್ತಾವ್ರಿ ನಮ್ಮ ಗಿಡ ಚಲೋ ಬಲ್ತಾವ, ಬಡ್ಡಿ ದಪ್ಪ ಆಗಿದೆ, ಬಡ್ಡಿ ದಪ್ಪ ಆಗ್ಯಾವ್ರಿ, ಕೊಲ್ಲಿಗಳು ದಪ್ಪ ಆಗ್ಯಾವ. ಆದ್ರೂ ಒಂದೊಂದು ಕೊಲ್ಲಿ ಈ ಗಾಳಿ ಜಾಸ್ತಿ ಐತಲ್ರಿ ಈಗ. ಹೌದೌದೌದು. ಗಾಳಿಗೆ ಮಳೆ ಗಾಳಿ ಮುರ್ದಾವ್ರಿ, ಕಾಯಿಗಳು ಜಾಸ್ತಿ ಜೋತ್ ಬಿದ್ದಾಗ ಕೊಲ್ಲಿಗಳು ಒಂದೊಂದು ಮುರ್ದಾವ್ರಿ. ನಮ್ಮ ಒಂದಿಷ್ಟ ತೆಂಗಿನ ಗಿಡ ಅವು ಇದ್ವಲ್ರಿ, ಪಟ್ಟಿಗಳನ್ನ ಪೋಟಿ ಕೊಟ್ಟು ಕವಲ್ಗಟ್ಟಿಗೆ ಕೊಟ್ಟು ಸಪೋರ್ಟ್ ಸುತ್ತಾರ್ದು. ಏನಾದ್ರೂ ಗಾಳಿ ಅದು ಬರ್ಲಾದಂಗೆ ಸ್ವಲ್ಪ ಹೊಲ ಸುತ್ತಾರ್ದು ಚಾಟ್ ಬರುವಂಗೆ ಏನಾದ್ರು ಗಿಡಗಳನ್ನ ಹಾಕ್ಬೇಕು? ಯಾವ್ದಾದ್ರು ಹಾಕಿರೇನು? ಇಲ್ಲ, ನಾವು ಪರ್ದಾ ಕಟ್ಟಿದ್ವಿ ರೀ, ಪರ್ದಾ ಕಟ್ಟಿದ್ವಿ. ಮೊದಲೊಂದು ಶೇಡ್ ನೆಟ್ ಮಾಡಿದ್ದಿಲ್ರಿ, ಅದ್ರದ ಪರ್ದಾ ಉಳಿದಿತ್ತು, ಸುತ್ತ ಪರ್ದಾ ಕಟ್ಟಿದ್ವಿ ರೀ. ಆದ್ರೂ ಗಾಳಿಗೆ ಈಡೈತಲ್ರಿ, ಎಲ್ಲ ಒತ್ತೊತ್ಕೊಂಡ್ಬಿಡ್ತದ್ವಿ ರೀ. ಬಹಳಷ್ಟು ಜನ ರೈತರು ದಾಳಿಂಬೆ ಅಂದ್ರ ನಮ್ಗೆ ಆಗೋದಿಲ್ರಿ, ಅದೆಲ್ಲ ಮಗುವಿನ ನೋಡ್ಕೊಂಡಂಗ್ ನೋಡ್ಬೇಕು, ಅದನ್ನ ಹಂಗೆ ಜೋಪಾನ ಮಾಡ್ಬೇಕು, ಅದಕ್ಕೆ ಎಣ್ಣೆ ಹೊಡಿತಾ ಇರ್ಬೇಕು, ಆಗೋದಿಲ್ಲ ಅಂತಾರ. ನಿಮ್ಗೆ ಏನ್ ಅನಿಸುತ್ತೆ ದಾಳಿಂಬೆ ಬೇಸಾಯದ ಬಗ್ಗೆ? ದಾಳಿಂಬೆ ಬೇಸಾಯ ಅವ್ರು ರೈತರು ಅಂದಂಗ ಸ್ವಲ್ಪ ಕಾಳಜಿ ಜಾಸ್ತಿ ಬೇಕ್ರಿ. ಏನಿಲ್ಲ ಅಂದ್ರೆ ನಾವು ವಾರಕ್ಕೆ ಒಂದ್ಸಲನಾದ್ರೂ ಔಷಧಿ ಕೊಡ್ಬೇಕ್ರಿ. ಔಷಧಿ ಹೊಡ್ಲೇಬೇಕು, ಹೊಡ್ಲೇಬೇಕು. ಯಾಕಂದ್ರೆ ನಾವು ಫಲಕ್ ಬಿಟ್ಟ ನಂತರ ಹೊಡೆಯಬೇಕ್ರಿ. ಮೊದ್ಲೇನು ಹೊಡೆಯೋದು ಬೇಕಾಗಿಲ್ರಿ ನಮ್ಗೆ, ಮೊದ್ಲು ಬೇಕಾಗಿಲ್ಲ. ಈ ಫಲಕ್ ಏನ್ ಬಿಡ್ತೀವ್ರಿ, ಅವಾಗ್ಲಿಂದ ನಾವು ವಾರಕ್ಕೆ ಒಂದ್ಸಲ ಯಾವ್ದಾದ್ರು ಕೀಟನಾಶಕಗಳನ್ನ ಆಮೇಲೆ ಮಿಲಿಬಗ್ನಂತದನ್ನು ಬರ್ತದ್ರಿ. ಅದೇ ರೋಗನಾಶಕಗಳನ್ನು ಸಿಂಪರಣೆ ಮಾಡಬೇಕು, ಕೀಟನಾಶಕ ಸಿಂಪರಣೆ ಮಾಡಬೇಕು, ಜೊತೆಗೆ ಅದಕ್ಕೆ ನ್ಯೂಟ್ರಿಯಂಟ್ ಡ್ರಿಪ್ ಅಲ್ಲಿ ಕೊಡ್ಬೇಕಾಗತ್ತೆ. ಡ್ರಿಪ್ಗೂ ಕೊಡ್ತೀವ್ರಿ ನಾವು, ಈ ಬೆಳೆ ಬುಟ್ಟಿಂದ ಡ್ರಿಪ್ ಕೊಟ್ಟಿವ್ರಿ. ಮೊದ್ಲೇನು ಡ್ರಿಪ್ ಕೊಡ್ತಿದ್ದಿಲ್ಲ ನಾವು, ಭೂಮಿಗೆ ರಾಸಾಯನಿಕ ಗೊಬ್ಬರಗಳನ್ನ ಕಡಿಮೆ ಕೊಟ್ಟಿವ್ರಿ ನಾವು. ಈಗ ನೋಡ್ರಿ ಬೆಳೆ ಇಟ್ಟಾಳಿಂದ ತಪ್ಪಿಸಿಲ್ಲ. ಈಗ ಕೆಲವೊಂದು ಜನ ರೈತರು ಈ ಪಂಚಗವ್ಯ ಜೀವಾಮೃತ ಬಿಡ್ತೀವ್ರಿ ನಾವು, ಕಂಟಿನ್ಯೂಸ್ ನೀರಿನ ಜೊತೆ ಬಿಡ್ತಾ ಇರ್ತೀವಿ ಜೀವಾಮೃತ ಅಂತಾರೆ. ಏನಾದ್ರು ಆಕಳ ಸಾಕಾಣಿಕೆ ಮಾಡ್ಕೊಂಡು ಅಂತವ್ರೆಲ್ಲ ಮಾಡ್ತಿದ್ದಾರೆ, ನೀವು ಆತರ ಏನಾರು ಮಾಡ್ತಾ ಇದ್ರಿ? ಇಲ್ಲ ರೀ, ನಾವು 20 ಆಕಳ ಸಾಕಿದ್ದೀನ್ರಿ ನಾನು ಇದ್ದು ನಮ್ಮ. ಬಟ್ ಅವು ಸಾಧ್ಯ ಆಗದಲ್ಲ. ಅವರು ನಮ್ಗ ಬಂದಂತ ಗೈಡ್ ನಮ್ಗೆ ಏನ್ ಹೇಳ್ತಾರ್ರಿ, ವಿಜ್ಞಾನಿಗಳು ಏನ್ ಬರ್ತಾರಲ್ಲ ಕನ್ಸಲ್ಟೇಷನ್, ಒಬ್ರು ನಿಟ್ಕೊಂಡಿರ್ತೀವಲ್ಲ, ನೀವು ತಂದು ಹಾಕ್ರಿ ಅಂತಾರ ಅವ್ರು. ಈಗ ಕುರಿ ಗೊಬ್ಬರ ಹಾಕಿರಲ್ಲ ಸಾಕು ಅದನ್ನ ಅಂತಾರ ಅವ್ರು, ಆತರ ತಂದು ಹಾಕ್ರಂತಾರೆ. ಅದನ್ನ ತಂದು ಹಾಕ್ರಿ ನೀವು ವರ್ಷ, ನೀವು ಅದ್ ಪ್ರತಿ ಬೆಳಿಗ್ಗೆ ನೀವು ತಂದು ಹಾಕ್ರಿ ನೀವು ಅದಕ್ಕ ನೀವು. ಆದ್ರ ಈ ಕೀಟನಾಶಕಗಳು ಇವು ಕೆಮಿಕಲ್ಸ್ ಸ್ಪ್ರೇ ಮಾಡಲಾರ್ದ ನೀವು ಬೆಳಿತಕ್ಕನ್ನೋದು ಕಷ್ಟ ಅಂತಾರ ಅವರು. ನಮಗೂ ಅದು ಸ್ವಲ್ಪ ಅನಿಸ್ತದ್ರಿ. ಅದೇ ದಾಳಿಂಬೆಯಲ್ಲಿ ಸುಮಾರು ಕೀಟ ರೋಗಗಳು ಬರ್ತವೆ, ಕೀಟನಾಶಕ ಬೇಕೇ ಬೇಕು ಅಂತಕ್ಕಂತ ಅಭಿಪ್ರಾಯ ಅಭಿಪ್ರಾಯ ಇದೆ. ಅದೇನು ಅದ್ರಗೇನ್ ಕಾಂಪ್ರಮೈಸ್ ಇಲ್ರಿ ಅದ್ರೆ. ಈಗ ನಿಮ್ಗೆ ಏನ್ ಅನಿಸ್ತದ ದಾಳಿಂಬೆ ಪಪ್ಪಾಯಿ ಹಾಕಿದ್ಮೇಲೆ ಖುಷಿ ಆಗಿದೆ ತಮ್ಗೆ? ಏ ಇಲ್ರಿ, ಯಾವಾಗ್ಲೂ ಈಗ ನೋಡ್ರಿ ನೀರಂತೂ ಹೆಚ್ಚಿಗಿದ್ದ ರೈತ ಪಪ್ಪಾಯಿ ತಪ್ಪದಂಗ ಮಾಡ್ಕೋಬೇಕು ಪಪ್ಪಾಯಿ. ಯಾಕಂದ್ರೆ ಈಜಿ ಬಂದ್ ಬಿಡ್ತದ ವರ್ಷನದ್ರೊಳಗ ಬೆಳೆ ವರ್ಷನೋಕ ಕೈಗೆ ರೊಕ್ಕ ಚಾಲೋ ಆಗ್ಬಿಡ್ತದ, ಒಳ್ಳೆ ರೇಟ್ ಸಿಕ್ಕಂತೂ ಬಂಪರ್. ಅದು ರೈತಗೆ ಅದು ವಾರ ವಾರ ಕಾಯಿಪಲ್ಯ ಮಾಡಿದಂಗ ಆತದ. ಹೌದೌದು, ಒಂದೂವರೆ ವರ್ಷನ ನಿಶ್ಚಿಂತದು. ಇದು ಅಂದ್ರ ದಾಳಿಂಬೆ ಅಂದ್ರ ಇದು ದೊಡ್ಡ ಬೆಳೆ, ಸಾಕಷ್ಟು ಇನ್ವೆಸ್ಟ್ ಮಾಡ್ಬೇಕ್ರಿ. ಹೌದೌದು. ಸ್ವಲ್ಪ ಸರ್ಗ ಇವು ರಾಸಾಯನಿಕ ಗೊಬ್ಬರಗಳು ಆಮೇಲೆ ರಾಸಾಯನಿಕ ಔಷಧಿಗಳು ಇದಕ್ಕೆ ಖರ್ಚು ಬರ್ತದ ರೀ, ಇದಕ್ಕೆ ಖರ್ಚು ಬರ್ತದ. ಸ್ವಲ್ಪ ಅನುಕೂಲ ಅಸ್ತರಿಗೆ ಇದು ಅನುಕೂಲ, ಬಟ್ ಪಪ್ಪಾಯಿಗೆ ಅಂತ ಸಮಸ್ಯೆ ಆಗದಲ್ರಿ, ನೀರಿಂದೇ ಒಂದ್ ಸಮಸ್ಯೆ. ನೀರು ಇದ್ನಂದ್ರೆ ಅದನ್ನ ಮಾಡಬಹುದು ಮಾಡಬಹುದು. ಆಮೇಲೆ ಅದರಿಂದ ಒಳ್ಳೆಯ ಲಾಭನೂ ಬಂತಂದ್ರೆ ಮುಂದೆ ತಡ್ಕೊಳ್ತಕ್ಕಂತ ಶಕ್ತಿ ಬರುತ್ತೆ ರೈತರಲ್ಲಿ. ಒಂದೇ ದಾಳಿಂಬೆಯಲ್ಲಿ ನುಕ್ಸಾನ ದಾಳಿಂಬೆ ಅಂದ್ರೆ ಒಂದ್ ವರ್ಷ ತಡ್ಕೊಳ್ತಂತ ಶಕ್ತಿ ಬರುತ್ತೆ ಅವ್ರಿಗೆ. ಹೌದೌದ್ರಿ. ಹೇಗೆ ನಿರ್ವಹಣೆ ಮಾಡ್ತಾ ಇದೀರಿ ಮನೆಯಲ್ಲಿ? ನೀವೇ ಎಲ್ಲ ಸುಪ್ರಯೋಜನ ಮಾಡ್ತೀರಾ? ಮನೆಯಲ್ಲಿ ಮಕ್ಕಳು ಒಕ್ಕಲ್ತನ ಮಾಡ್ತಾ ಇದಾರ? ಹೇಗ್ ಮಾಡ್ತಾ ಇದೀರಿ ಎಲ್ಲ ನಿರ್ವಹಣೆಯನ್ನ? ಇಲ್ರಿ, ಮತ್ತೆ ನಾನೇ ಮತ್ತೆ ಈಗ ಲೇಬರ್ ಇಟ್ಕೊಂಡ್ ನಾನೇ ಮಾಡ್ತೇನ್ರಿ. ನಮ್ ಮಗ ನೌಕರಿ ಮಾಡ್ತಾನ್ರಿ, ನೌಕರಿ ಮಾಡ್ತಾನ್ರಿ. ಮತ್ತೆ ಆತ ತನ್ನ ಡ್ಯೂಟಿ ತಾ ಮಾಡ್ತಾನ, ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಇದ್ದೇನ್ರಿ. ಈಗ ಪ್ರಮೋಷನ್ ಆಗಿದೆ ಎಡಿ ಅಂತೇಳಿ. ಈಗ ಆತ ಒಬ್ಬತ ಮಗ ರೀ, ನಾವು ಈ ಆಳಿನ ಮ್ಯಾಗ ಮಾಡೋದ್ರಿ. ಈಗ ನೋಡ್ರಿ ಒಕ್ಕಲ್ತನ ಸಾಕಷ್ಟು. ಈಗ ನೀವು ಹಣ್ಣಿನ ಬೆಳೆಗೆ ಬಂದ್ರಿ, ಮೊದಲೆಲ್ಲ ಸೂರ್ಯಕಾಂತಿ ತೊಗರಿ ಇಂತ ಬೆಳೆಗೆ ಅಂತ ಹೋದಾಗ ರೈತರ ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಆಗುದು ಖಂಡಿತ ಅಂತ ಹೇಳ್ಬೋದು ಹಣ್ಣಿನ ಬೆಳೆಗಳನ್ನ ಬೆಳೆಯೋದ್ರಿಂದ. ಯಾವಾಗ್ಲೂ ನಾವು ರೈತರು ಏನಿದೆ ಎಷ್ಟಿಲ್ಲ ಎಷ್ಟು ನಮ್ ನೀರಾವರಿ ಅನುಕೂಲತೆ ಇದ್ದವರೆಲ್ಲರೂ ಆದಷ್ಟು ತೋಟಗಾರಿಕೆ ಮಾಡೋದು ಚಲೋ. ಚಲೋ. ಮುಂದಿನ ದಿನಗಳಲ್ಲಿ ನಿಮ್ಮ ತಾಲೂಕಿನಲ್ಲಿ ಏನು ಜಾಸ್ತಿ ಆಗ್ಬೋದು ಅಂತೀರ ತೋಟಗಾರಿಕೆ ಬೆಳೆಗಳ ಒಂದು ಕ್ಷೇತ್ರ? ಈಗ ನಮ್ಮ ತಾಲೂಕಿನ ಮಸ್ಕಿ ಕ್ಷೇತ್ರದಾಗನು ಆಗ್ಯದ್ರಿ, ಲಿಂಗ್ಸೂರು ಬಹಳ ಆಗ್ಯದ ಸರ್. ಲಿಂಗ್ಸೂರ್ ಅಂತೂ ಬಹಳ ಆಗ್ಬಿಟ್ಟಿದೆ ಎಲ್ಲರೂ ರೈತರು. ಹೊಳೆದಂಡಿಗೆ ಹೊಳೆ ನೀರು ತಗೊಂಡು ಬಹಳಷ್ಟು ಜನ ರೈತರು ಮಾಡ್ಯಾರ ಇಲ್ಲೇ. ನಮ್ಮ ಎಲ್ಲಾ ರೈತರ ಅಲ್ಲೇ ಹೊಳೆದಂಡಿಗೆ ಹೋಗಿ ಹೊಲ ಅಲ್ಲಿ ಲೀಸನ್ನು ಕೊಡ್ತಾರ್ರಿ 10,000 ರೂಪಾಯಿ ಒಂದ್ ವರ್ಷ. ಮಸ್ಕಿ ತಾಲೂಕು ಲಿಂಗ್ಸೂರ್ ತಾಲೂಕಿನಲ್ಲಿ ರೇಷ್ಮೆ ಮತ್ತು ತೋಟಗಾರಿಕೆ ಬೆಳೆಗಳು ದಾಳಿಂಬೆ ಪಪ್ಪಾಯ ರೇಷ್ಮೆ ಬಹಳಷ್ಟು ರೈತರು ಒಳ್ಳೆ ಲಾಭ ಪಡ್ಕೋತಾ ಇದ್ದಾರೆ. ಹೌದ್ರಿ, ರೇಷ್ಮೆನು ಚಲೋ ನಮ್ಮಲ್ಲಿ. ರೇಷ್ಮೆ ನಮ್ ಮಟ್ಟೂರ ಹೈಯೆಸ್ಟ್ ಇತ್ರಿ ಇಷ್ಟಿನ, ಈಗ್ಯೂ ಐತಂತ ನಮ್ ಅನ್ಸಿಕೆ. ಬಟ್ ಈಗ ದಾಳಿಂಬೆ ಪಪ್ಪಾಯಿ ಇವಕ್ಕ ಒಗ್ಯಾರ ಬಂದಿ. ಪಪ್ಪಾಯಿ ಖರ್ಚು ಕಡಿಮೆ ನೋಡ್ರಿ, ಯಾವುದೇ ರೈತ ಇದನ್ನ ಪಪ್ಪಾಯಿ ಮಾಡ್ಕೋಬೇಕು ಮೊದ್ಲು. ಹೌದು, ಆರ್ಥಿಕವಾಗಿ ಸದೃಢ ಆಗಂಗಿತ್ತಂದ್ರ ಒಳ್ಳೆ. ಅಂದ್ರೆ ಭೂಮಿ ಸಾಕಷ್ಟು ಫಲವತ್ತಾಗಿ ಮಾಡ್ಕೋಬೇಕು ರೈತ. ಮೊದಲು ಗೊಬ್ಬರ ಗಿಬ್ಬರ ಹಾಕ್ಬೇಕು ಬೇಸಿ. ಸೂರ್ಯಕಾಂತಿ ಹಾಕ್ರಿ ನೀವು, ತೊಗರಿ ಹಾಕ್ರಿ, ಎಲ್ಲದಕ್ಕೂ ನಾವು ಗೊಬ್ಬರ ಹಾಕ್ಲಿಲ್ಲ ಅಂದ್ರೆ ಬೆಳೆದಲ್ಲ ಸರ್. ಹೌದೌದು. ಈ ತೊಗರಿಗಾದ್ರೂ ರಾಸಾಯನಿಕ ಸ್ಪ್ರೇ ಬೇಕಾ ಬೇಕ್ರಿ, ಒಂದ್ 5-6 ಸ್ಪ್ರೇ ಬೇಕ್ರಿ. ತೊಗರಿಗೆ ಕೀಟಗಳು ಬರ್ತಾವೆ, ಹಸಿರು ಕೀಟ ಬಾಳ ಬರ್ತಾವೆ. 2-3 ಸ್ಪ್ರೇ ಕಂಪಲ್ಸರಿ ಕೊಡ್ಲೇಬೇಕು ಅದಕ್ಕೂ. ಕಂಪಲ್ಸರಿ 5 ಸ್ಪ್ರೇ ಕೊಟ್ಟಿವ್ರಿ ಈ ವರ್ಷ ತೊಗರಿಗೆ. ಹೌದೌದ್ರಿ. ಹೌದೌದು. ಅಂದ್ರೆ ನಿಮ್ಗೆ ಪಪ್ಪಾಯ ಹಾಕಿದ್ಮೇಲೆ ಒಳ್ಳೆ ಒಂದು ಇದಾಗಿದೆ, ಆರ್ಥಿಕವಾಗಿ ಸಾಕಷ್ಟು ಧೈರ್ಯ ಬಂದಿದೆ. ಕೊನೆಯದಾಗಿ ನಿಮ್ಮ ಒಂದು ಮಾತನ್ನ ಏನ್ ಹೇಳಕ್ ಇಷ್ಟಪಡ್ತೀರಿ ರೈತರಿಗೆ, ಕೊನೆಯ ಕಿವಿ ಮಾತು ರೈತರಿಗೆ? ಆದಷ್ಟು ಫಲವತ್ತಾದಂತಹ ಹಾರ್ಟಿಕಲ್ಚರ್ ಆಫೀಸ್ಗಳಿಂದ ಪಡಿತಕ್ಕಂತ ಅನುಕೂಲಗಳನ್ನು ಪಡ್ಕೊಂಡು ಡ್ರಿಪ್ ಮೂಲಕ ನೀರನ್ನು ಶಾರ್ಟೇಜ್ ಇದ್ರು ಡ್ರಿಪ್ ಮೂಲಕ ನಾವು ನೀರಾವರಿ ಮಾಡಿಕೊಂಡು ಆದಷ್ಟು ಈ ಹಣ್ಣಿನ ಗಿಡಗಳನ್ನ ಬೆಳೆಯೋದು ಬಹಳ ಸೂಕ್ತ. ಸಾಧ್ಯ ಈ ಪಪ್ಪಾಯಿನು ಸಾಧ್ಯ ಆಗ್ಲಾರ್ದವಾಗ ಈ ಪೇರಳೆ ಗಿಡ ಐತ್ರಿ ಸರ್. ಪೇರಳೆ ಹಾಕಿದ್ದಾರೆ ನಿಮ್ಮ ಭಾಗದಲ್ಲಿ, ಮತ್ತೆ ಸೀತಾಫಲ ಹಾಕ್ತಾ ಇದ್ದಾರೆ, ನೇರಳೆ ಗಿಡ ಹಾಕ್ತಾ ಇದ್ದಾರೆ. ಹ್ಞೂ ಮಾಡ್ತಾ ಇದ್ದಾರೆ, ಬಟ್ ನಮ್ಗೆ ಸೀತಾಫಲ ಅಷ್ಟು ಫಲದಾಯಕ ಕಾಣಿಸ್ಬೋದು ಸರ್. ಈಗ ಪೇರಳೆ ಮಾತ್ರ ಬಹಳ ಬಡವರು ಬಂದ ಹಾಗೆ ಐತಿ ನೋಡ್ರಿ. ಹೌದೌದು. ಮತ್ತೆ ಅದಕ್ಕೂ ಏನು ಅಂತ ರೈತ ಕೂಡ ಮಾಡ್ಬೋದು ಅದಕ್ಕೂ ಅಂತ ಕ್ರಮ ಇಲ್ಲ ಪೇರು ಬೆಳೆಗೆ. ಅಷ್ಟು ಔಷಧಿಗಳು ರಾಸಾಯನಿಕ ಗೊಬ್ಬರಗಳು ಬೇಕಾಗಿಲ್ಲ ಸರ್, ಅದಕ್ಕೂ ರಿಸ್ಕ್ ಇಲ್ಲ. ಏನು ರೈತರು ಆರಾಮ ಲೋಕಲ್ ಆಗಿ ಮಾರ್ಬಹುದು, ಏನು ನುಕ್ಸಾನ ಅಂತೂ ಆಗೋದಿಲ್ಲ ಅದ್ರಲ್ಲಿ ಅವ್ರಿಗೆ. ನುಕ್ಸಾನ ಆಗೋದಲ್ರಿ, ಅದಕ್ಕೆ ರೈತರು ಪ್ರತಿಯೊಬ್ಬ ರೈತರಲ್ಲಿ ನಾವು ಏನೇನ್ ಹೇಳಿದ್ರೆ ಅಂದ್ರ ಈ ಪೇರಳೆ ಗಿಡಗಳನ್ನ ಮಾಡಿಕೊಳ್ಳೋದು ಬಹಳ ಚಲೋ ನೋಡ್ರಿ. ರೊಕ್ಕದ ಅನುಕೂಲ ಆದವರು ಪಪ್ಪಾಯಿ ಮಾಡ್ಬೇಕು. ಹೌದು, ರೊಕ್ಕ ಅನುಕೂಲ ಇದ್ದಾರೆ ಪಪ್ಪಾಯ ದಾಳಿಂಬೆಗಳನ್ನ ಮಾಡ್ಕೋಬಹುದು. ಒಳ್ಳೇದು. ಇದುವರೆಗೆ ನಿಮ್ಮ ಕೆಲವೊಂದಿಷ್ಟು ಅನಿಸಿಕೆಗಳನ್ನ ನಮ್ಮ ರೈತರೊಂದಿಗೆ ಹಂಚಿಕೊಂಡದಕ್ಕೆ ಎಲ್ಲ ರೈತರ ಪರವಾಗಿ ನಿಮಗೆ ಧನ್ಯವಾದಗಳ್ರಿ. ನಮಸ್ಕಾರ. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಮಟ್ಟೂರು ಗ್ರಾಮದ ಶರಣಪ್ಪ ಜಾವೂರ್ ಅವರ ದಾಳಿಂಬೆ ಬೇಸಾಯದ ಅನುಭವಗಳನ್ನ ಕೇಳಿದ್ರಿ. ಹರ ಜೋಖಿಮ್ ಸೇ ನಿಕಲ್ ಕರ್ ಫಸಲ್ ಆಯೆ ಸುರಕ್ಷಿತ ಹೋ ಜಾಯೆ ಫಸಲ್ ಬಿಮಾ ಸೇ ಹರ ಕಿಸಾನ್ ಅಬ ಆತ್ಮನಿರ್ಭರ್ ಹೋ ಜಾಯೆ ಸಂಕಟ ಕೇ ಸಮಯ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನಾ ಕಿಸಾನೋ ಕೆ ಲಿಯೆ ವರದಾನ್ ಹೈ ಅಬ ಸೂಖಾ ಪಡೇ ಯಾ ಬಾಡ್ ಆ ಜಾಯೆ ಕೋಯಿ ಡರ್ ನಹೀ ಅಬ ಓಲೆ ಪಡೇ ಯಾ ಕೀಟ ಪತಂಗೆ ಫಸಲ್ ಖಾ ಜಾಯೆ ಕೋಯಿ ಫಿಕ್ರ ನಹೀ

ರೇಷ್ಮೆ ಇಲಾಖೆಯಿಂದ ರೇಷ್ಮೆ ಬೆಳೆಗಾರರು ಮತ್ತು ರೇಷ್ಮೆ ನೂಲು ಬಿಚ್ಚಾಣಿಕೆದಾರರಿಗೆ 10 ಹಲವು ಸೌಲಭ್ಯಗಳು. ಹಿಪ್ಪುನೇರಳೆ ನರ್ಸರಿ, ಹೊಸತಳಿ ಬೇಸಾಯ, ಚಾಕಿ ತೋಟ ನಿರ್ವಹಣೆ, ಹನಿ ನೀರಾವರಿ, ಹಿಪ್ಪುನೇರಳೆ ತೋಟ ನಿರ್ವಹಣಾ ಸಲಕರಣೆಗಳಿಗೆ ಸಹಾಯಧನ. ಪ್ರತ್ಯೇಕ ರೇಷ್ಮೆ ಹುಳು ಸಾಕಣೆ ಮನೆ ನಿರ್ಮಾಣ, ಚಾಕಿ ಸಾಕಣೆ ಸಲಕರಣೆ, ಹಣ್ಣು ಹುಳು ಮನೆ ನಿರ್ಮಾಣಕ್ಕೆ ಸಹಾಯಧನ. ಸ್ವಯಂಚಾಲಿತ ಮತ್ತು ಮಲ್ಟಿ ಎಂಡ್ ರೀಲಿಂಗ್ ಘಟಕ ಸ್ಥಾಪನೆ, ರೀಲಿಂಗ್ ಶೆಡ್ ನಿರ್ಮಾಣ, ಸೋಲಾರ್ ವಾಟರ್ ಹೀಟರ್, ಜನರೇಟರ್ ಅಳವಡಿಕೆಗೆ ಸಹಾಯಧನ. ಹೆಚ್ಚಿನ ಮಾಹಿತಿಗೆ ಸಮೀಪದ ರೇಷ್ಮೆ ಇಲಾಖೆ ಕಚೇರಿಯನ್ನು ಸಂಪರ್ಕಿಸಿ. ಇದು ಕರ್ನಾಟಕ ಸರ್ಕಾರದ ರೇಷ್ಮೆ ಇಲಾಖೆ ಪ್ರಕಟಣೆ. ಈಗ ಕೇಳಿ, ಕುಷ್ಟಗಿ ತಾಲೂಕಿನ ಹಬಲ್ಕಟ್ಟಿ ಗ್ರಾಮದ ಧವಲ್ಸಭತ್ತರ್ ಹಾಗೂ ಸಂಗಡಿಗರಿಂದ ಗೀಗಿ ಪದಗಳು. ಚಕ್ಕಡಿ ಬೇಕೋ ನೂಲು ಅವುಗ ಕುಕ್ಕಡಿ ಬೇಕೋ, ಏ ಒಕ್ಕಲಿಯಾಗ ಚಕ್ಕಡಿ ಬೇಕೋ ನೂಲು ಅವುಗ ಕುಕ್ಕಡಿ ಬೇಕೋ, ತೂಕ ಮಾಡೋ ಚಕ್ಕಡಿ ಬೇಕೋ. ಒಂದು ವ್ಯಾಪಾರಕ ಮಾಪು ಹೋಗಿ ತೋಪತ್ವ ತಿನ್ನು ಹಾರಕ ಮಾಪು ಹೋಗಿ ತೋಪವಂತ ತಿನ್ನು ಹಾರಕ ಗುದ್ದಲಿ ಬೇಕೋ ಕಂಬಾರಂಗ ಇದ್ದಲಿ ಬೇಕೋ ನಟ್ ಕಡೆಯ ಗುದ್ದಲಿ ಬೇಕೋ ಕಂಬಾರಂಗ ಇದ್ದಲಿ ಬೇಕೋ ದೊಡ್ಡ ದೊಡ್ಡ ಮತ್ತಲಿ ಬೇಕೋ ಗುಂಗ ಹಿಡಿಸುವುದಕ್ಕ ಕೇಳಿ ಗುಂಗ ಹಿಡಿಸುವುದಕ್ಕ ಮುಪ್ಪಿನವಾಗ ಮಂಚ ಬೇಕೋ ಊರಾಗ ಒಳ್ಳೆ ಪಂಚ ಬೇಕೋ ಕಚೇರಿ ಹೋಗಲಂತ ಬೇಕೋ ಕೆಲಸ ಆಗುದಕ್ಕ ಕೇಳಿ ಕೆಲಸ ಆಗುದಕ್ಕ ಕೇಳಿ ಕೆಲಸ ಆಗುದಕ್ಕ ಲೈನ ಮಾಡಕ ಡಾಂಬರ್ ಬೇಕೋ ವಿಧಾನಸಭಾಕ ಎಂಎಲ್ಎ ಬೇಕೋ ಲೈನ ಮಾಡಕ ಡಾಂಬರ್ ಬೇಕೋ ವಿಧಾನಸಭಾಕ ಎಂಎಲ್ಎ ಬೇಕೋ ಐದು ವರ್ಷಕ್ಕೊಮ್ಮೆ ಸಿರಿಯೊಳಗ ಲಂಗ ಬೇಕೋ ಸಂಖ್ಯಾ ಬಾಳ ಗಂಗಾ ಬೇಕೋ ಸಿರಿಯೊಳಗ ಲಂಗ ಬೇಕೋ ಸಂಖ್ಯಾ ಬಾಳ ಗಂಗಾ ಬೇಕೋ ಸಿಂಗ ಬೇಕು ಸೇರೆ ಕುಡಿದ ಮಜಾ ಮಾಡುವುದಕ್ಕ ಕೇಳಿ ಮಜಾ ಮಾಡುವುದಕ್ಕ ಒಲ್ಲಿಯೊಳಗ ಸ್ವನ್ ಬೇಕು ದೀಪಾವಳಿಗೆ ಬಣ್ಣ ಬೇಕು ಏ ಒಲ್ಲಿಯೊಳಗ ಸ್ವನ್ ಬೇಕು ದೀಪಾವಳಿಗೆ ಬಣ್ಣ ಬೇಕು ಅನ್ನ ಬೇಕು ಕರ್ಕೊಂಡು ಕೇಳಿ ಕರ್ಕೊಂಡು ಹಿರಿಯರಲ್ಲಿ ಬುದ್ಧಿ ಬೇಕು ಸಣ್ಣ ಹುಡುಗೆ ನಿದ್ದಿ ಬೇಕು ಹಿರಿಯರಲ್ಲಿ ಬುದ್ಧಿ ಬೇಕು ಸಣ್ಣ ಹುಡುಗೆ ನಿದ್ದಿ ಬೇಕು ಸುದ್ದಿ ಬೇಕು ಹೆಣ್ಮಕ್ಕಳಿಗೆ ಪ್ರಚಾರ ಮಾಡುವುದಕ್ಕ ಕೇಳಿ ಪ್ರಚಾರ ಮಾಡುವುದಕ್ಕ ಹೌದು ಪ್ರಚಾರ ಮಾಡುವುದಕ್ಕ ದೇವ್ರಿಗೆರಡು ಕಾಯ್ಬೇಕು ಮನಿ ಮುಂದ ದೇವ್ರಿಗೆರಡು ಕಾಯ್ಬೇಕು ಮನಿ ಮುಂದ ನಾಯ್ಬೇಕು ದೇವ್ರಿಗೆರಡು ಕಾಯ್ಬೇಕು ಮನಿ ಮುಂದ ನಾಯ್ಬೇಕು ತಾಯ್ಬೇಕು ಮನಿ ಮುಂದ ಬುದ್ಧಿ ಹೇಳುವುದಕ್ಕ ದೇವ್ರಿ ಬುದ್ಧಿ ಹೇಳುವುದಕ್ಕ ಅನ್ನ ಬೇಕು ಶ್ರೀಮಂತನಿಗೆ ರೊಕ್ಕ ಬೇಕು ಸಕ್ಕರೆಗೆ ಅನ್ನ ಬೇಕು ಶ್ರೀಮಂತನಿಗೆ ರೊಕ್ಕ ಬೇಕು ಬಡವನಲ್ಲಿ ಸೊಕ್ಕ ಬೇಕು ಮಿಕ್ಕಿ ಕುಸಿ ಆಡೋದಕ್ಕ ಮಾತಿಗೆ ಮಗ ಬೇಕು ಹಾಗೆ ನೋಡಿಸೋದಕ್ಕ ಮಾತಿಗೆ ಮಗ ಬೇಕು ಹಾಗೆ ನೋಡಿಸೋದಕ್ಕ ಹುಡುಗರಿಗೆ ಪಾಟ್ ಬೇಕು, ಸೌದಾಗರ್ಗ ಚಾಟ್ ಬೇಕು, ಸಾಲಿ ಹುಡುಗರಿಗೆ ಪಾಟ್ ಬೇಕು, ಸೌದಾಗರ್ಗ ಚಾಟ್ ಬೇಕು, ಸೋಟ್ರ ಕೈಯಾಗ ಆಟ ಬೇಕು, ಹಾರ ಪಾದ